ಈ ತರ ಮಾಡ್ಕೊಂತ ಬಂದೇವಿ ನಾವು. ಹೋದ ಸಲ ನಾನು ಏನ್ ಮಾಡಿದೆ ಸರ್ ಅಂದ್ರೆ ಎರಡ್ ಮೂರ್ ಸಲ ಹಿಂದೊಂದ್ಸಲ ಟಿವಿ ಒಳಗೆ ನಾನು ನೋಡಿದೆ ಈ ನಮ್ದು ವಿದೇಶಿ ಕಿರುಧಾನ್ಯಗಳ ಬಗ್ಗೆ. ಒಂದು ಇವರು ನಮ್ಮ ಬಾಗಲಕೋಟೆ ಯೂನಿವರ್ಸಿಟಿ ಅವರು ವಸಂತ ಗಾಣಗೇರ್ ಅಂತೇಳಿ ಅವ್ರದ್ದೊಂದು ಸಂದರ್ಶನ ಬಂತು. ಅದು ಚಿಯಾ ಮತ್ತು ಟೆಫ್ ಅಂತೇಳಿ ಅವು ವಿದೇಶಿ ಕಿರುಧಾನ್ಯ. ಅದು ಅಂತಾರಾಷ್ಟ್ರೀಯ ಸೂಪರ್ ಫುಡ್ ಅಂತೇಳಿ ಅದು 2013 ಬಹಿರಂಗ ಮಾಡಿದಾರ. ಆ ಪ್ರಕಾರ ಆ ಬೆಳೆ ಟಿವಿ ಸಂದರ್ಶನ ನೋಡಿ ನಾನು ಅದು ಬೆಳೆ ಮಾಡಬೇಕು ಅಂತ ನನಗೊಂದು ಹೊಸದಾಗಿ ಏನಾದರೂ ಮಾಡಬೇಕು ಅನ್ನೋದೊಂದು ನಂದು ಒಂದು ಇದು ಸರ್ ಹವ್ಯಾಸ ಸರ್. ಯಾವುದೋ ಒಂದು ಹೊಸ ಬೆಳೆ ಬಂದರೂ ನಾನು ಮಾಡ್ಕೊಂತಿರ್ತೀನಿ. ಆ ಪ್ರಕಾರ ಅದ್ರ ಬಗ್ಗೆ ನಾನು ಬೇನ್ ಹತ್ತದೆ. ಆಮ್ಯಾಗ ಹಿಂಗಡೆ ಇವರು ನಮ್ಮ CFTR ರೈತ ಮಿತ್ರ ಮೈಸೂರದವರು ಅವ್ರ ಅದನ್ನು ಬೀಜ ಪರಿಚಯಿಸಿದ್ರು. ಅವ್ರ ಕೃಷಿಯಿಂದ ನಾನು ಬೀಜ ತಗೊಂಡು ಬಂದು ಹೋದರ್ಸು ಚಿಯಾ ಮತ್ತು ಟೆಫ್ ಅಂತ ಹಾಕಿದೆ. ಚಿಯಾ ಸುಮಾರು 1 ಕ್ವಿಂಟಲ್ 10 ಕೆಜಿ ಆಯಿತು, ಟೆಫ್ ಒಂದು 10 ಗ್ರಾಮ್. ನಮ್ದು KVK ದವರು ಶಾಂಪಲ್ ಆಗಿ ಮಾದರಿಯಾಗಿ ಒಂದು ಬೀಜ ಕೊಟ್ಟಿದ್ರು 10 ಗ್ರಾಮ್, ಅದು ಒಂದು 17 ಕೆಜಿ ಆಯಿತು. ಅದನ್ನು 500 ರೂಪಾಯಿ ಅಂತ ಪರಿಚಯ ಮಾಡಿದರು. ಅಲ್ಲಿಂದ ಇದು ಚಿಯಾ 300 ರೂಪಾಯಿ ಕೆಜಿ ಅಂತ ಪರ್ಚೇಸ್ ಮಾಡಿದರು. ಅವರೇ ನಮ್ಮ ಕದಂಬ ಸಂಸ್ಥೆಯವರು ಪರ್ಚೇಸ್ ಮಾಡಿದರು. ಮತ್ತಿದು ಟೆಫ್ 500 ರೂಪಾಯಿ ಕೆಜಿಗೆ. ಓಕೆ, ಇಷ್ಟೆಲ್ಲ ಬೆಳೆಗಳನ್ನು ಬೆಳಿಬೇಕಾದಾಗ ಆಳು ಕಾಳು ಏನು ಸಮಸ್ಯೆ ಆಗಲಿಲ್ಲ ಸರ್? ನಮ್ಮದು ನಾವು ಮೊದಲು ಎತ್ತಾ ಇದ್ವಿ ಸರ್, ಮುಂದೆ ಗೋವಾಧಾರಿತ ಕೃಷಿ ಇದ್ದಂಗೆ ಇತ್ತು ನಮ್ದು. ಈಗ ನಾವೆಲ್ಲ ಮಿನಿ ಟ್ರ್ಯಾಕ್ಟರ್ ಇದೆ, ಅಲ್ಲಿಂದ ನಮ್ದು ಎಲ್ಲ ಮಷಿನರಿಗಳೆಲ್ಲ ಅದಾವೆ. ಆಳುಗಳು ಸಿಗ್ತಾವೆ ಸರ್, ಸ್ವಲ್ಪ ಪ್ರಾಬ್ಲಮ್ ಆಗ್ತದೆ ಆದರೂ ಒಂದು ಸ್ವಲ್ಪ ಹಿಡ್ಕೊಂಡ್ಬಂದು ನಾವೆಲ್ಲ ಕೆಲಸ ಮಾಡ್ತೀವಿ, ಸ್ವತಃ ನಾವು ಮಾಡ್ತೀವಿ, ನಮ್ಮ ಮನೆಯವರೆಲ್ಲ ಕೆಲಸ ಮಾಡ್ತೀವಿ. ಹೀಗಾಗಿ ನಮ್ಗೆ ಅದಷ್ಟೇನು ಆಳಿನ ಸಮಸ್ಯೆ ಆಗ್ತದೆ. ಏನ್ ನಮ್ಗೆ ದೂರ ಆಗಿದ್ರಿಂದ ಆಳಿನ ಸಮಸ್ಯೆ ಆಗ್ತದೆ, ಊರಿಸಿಂದ ದೂರ ಆಗುವ ಸಂಬಂಧ. ಅಂದ್ರೆ ಬಹುವಾರ್ಷಿಕ ತೋಟಗಾರಿಕಾ ಬೆಳೆಗಳು ಅರಣ್ಯ ಬೆಳೆಗಳನ್ನ ಹಾಕಿರೋದ್ರಿಂದ ಅವನೇನು ಪ್ರತಿ ವರ್ಷ ಏನು ಮಾಡೋ ಅವಶ್ಯಕತೆ ಬರೋದಿಲ್ಲ ಸರ್. ಒಂದ್ಸಲ ನಾವು ಬೆಳೆ ಹಾಕಿದ್ವಿ ಅಂದ್ರೆ ಅದನ್ನ ತಿರ್ಗಾ ತಿರ್ಗಾ ಬೆಳೆ ಹಾಕೋದ ಅವಶ್ಯಕತೆ ಬರೋದಿಲ್ಲ. ಅದಕ್ಕಾಗಿ ನಾ ಅದಕ್ಕೆ ಒತ್ತು ಕೊಟ್ಟೇನೆ ಸರ್, ತೋಟಗಾರಿಕಾ ಬೆಳೆಗಾಗಿ. ಹ್ಮ್ ಸರ್, ಅವು ಲಾಭದಾಯಕ ಅನ್ಸುತ್ತಾ? ಬರೀ ಆಳನ್ನ ಬಯಸಲ್ಲ ಅನ್ನೋ ಒಂದೇ ಕಾರಣ ಅಲ್ಲ, ನಮಗೊಂದು ಸ್ವಲ್ಪ ಕಾಸು ಆಗ್ಬೇಕಲ್ಲ. ಅಲ್ಲ ಸರ್, ಈಗ ನಾವು ನೋಡ್ರಿ ಒಂದು ಎಕರೆಕ್ಕೆ 100 ಗಿಡ ಕುಂತ್ರೆ ಸುಮಾರು 150 ಗಿಡ ಕುಂಡಿರ್ತಾವ ಸರ್ ಒಂದು ಎಕರೆಗೆ. ನಾವು 20x20 ಹಚ್ಚಿದ್ದೀನಿ. 150 ಗಿಡ ಅಂತಂದ್ರೆ 1 ಕೆಜಿಗೆ ಗಿಡಕ್ಕೆ 4-5 ಕೆಜಿ ಬಂದ್ರು 15-66 ಕ್ವಿಂಟಲ್ ಆಯ್ತು ಸರ್. ಇವತ್ತಿಗೆ 135 ರೂಪಾಯಿ ಕೆಜಿ ಐತಿ. 13 6 70 ಅಂದ್ರೆ ಒಂದು 75,000 ರೂಪಾಯಿ ನಮ್ಗೆ ನಿವ್ವಳ ಆದಾಯ ಸಿಗ್ತದೆ ಒಂದು ಗಿಡಕ್ಕೆ ಸರಾಸರಿ. ಒಂದು ಗಿಡದಿಂದ ಒಂದು ಎಕರೆದಿಂದ 70,000-75,000 ರೂಪಾಯಿ ಸಿಗ್ತದೆ. ನಾವು ಅದು ಆಳ್ಕಾಳ ಅಂದ್ರೆ ಸೀಸನೇಬಲ್ ಅಷ್ಟೇ, ಒಂದ್ 2 ತಿಂಗಳ ದಿವಸ ನಾವು ಫೆಬ್ರವರಿಯಿಂದ ಮಾರ್ಚ್ ಏಪ್ರಿಲ್ ವರೆಗೆ ಅಷ್ಟೇ 3 ತಿಂಗಳಲ್ಲಿ ಕೆಲಸ ಮಾಡಬೇಕು. ಬಾಕಿ ಹೊತ್ತಿನ ಕೆಲಸ ಮಾಡಬೇಕು, ಅದಕ್ಕೆ ಕ್ಲೀನ್ ಮಾಡಬೇಕು, ಅದಕ್ಕೆಲ್ಲ ಒಣ ಕಟ್ಟಿಗೆ ತೆಗಿಬೇಕು, ಅದಕ್ಕೆಲ್ಲ ಗೊಬ್ಬರ ಹಾಕಬೇಕು. ಆದ್ರೆ ಅಷ್ಟು ನಾವು ಈ ಸೀಸನ್ದಲ್ಲಿ ನಮ್ಗೆ ಹಿಂಗೆ ಲೇಬರ್ ಪ್ರಾಬ್ಲಮ್ ಆಗ್ತದೆ, ಆ ಸಲ ಪ್ರಾಬ್ಲಮ್ ಆಗೋದಿಲ್ಲ. ಸ್ವಲ್ಪ ಹಿಂದೆ ಮುಂದೆ ನಾವು ಮಾಡ್ಕೊಂಡು ಮಾಡಬಹುದು. ವರ್ಷದಲ್ಲಿ ಒಂದ್ 2 ದಿನ ಅಥವಾ 3 ದಿನ ಕಟ್ಟಿಗೆ ತೆಗಿಲಿಕ್ಕೆ ಅಥವಾ ಬೇಳಾಗಿದ್ದು ತೆಗಿಲಿಕ್ಕೆ ಅಲ್ಲ. ಹೌದು ಸರ್. ಮತ್ತೆ ನಾವು ಆಕ್ಚುಲಿ ಸಾವಯವ ಮಾಡೋದ್ರಿಂದ ನಾವು ಅಲ್ಲೇ ಮಲ್ಚಿಂಗ್ ಮಾಡ್ತೀವಿ, ಕಸ ಕಡ್ಡಿ ಇದನ್ನು ಮಲ್ಚಿಂಗ್ ಮಾಡ್ತೀವಿ. ಅದರಲ್ಲಿ ನಾವು ಅಲ್ಸಂದೆ ಗಿಲ್ಸಂದೆ ಇಂಥ ಕ್ರಾಪ್ ತಗೋದ್ರಿಂದ ಅದು ಮತ್ತೆ ಹೆಚ್ಚಿನ ಆದಾಯ ಬರ್ತದೆ ನಮ್ಗೆ. ಅಂದ್ರೆ ಮಧ್ಯದಲ್ಲಿ ಇಂಥ ಬೆಳೆಗಳನ್ನು ಅಂತರ ಬೆಳೆ ಸರ್, ಅಂತರ ಇಂಟರ್ ಕ್ರಾಪ್ ಮಾಡ್ತೀವಿ. ಅಂತರ ಬೆಳೆ ಮಾಡೋದ್ರಿಂದ ನಮ್ಗೆ ಮತ್ತೆ ಅದರದ್ದು ಹೆಚ್ಚಿನ ಆದಾಯ ಬರ್ತದೆ. ಅದ್ರದ್ದು ಆದಾಯನೂ ಬಂತು, ಜೈವಿಕವಾಗಿ ನಮ್ಗೆ ಲಾಭ ಆಯ್ತು. ಮತ್ತೆ ನಾನು ಸಾವಯವ ಅಂತಂದ್ರೆ ಸರ್ ಜೀವಾಮೃತ ಬಳಸ್ತೀನಿ. ಅಲ್ಲಿಂದ ನಮ್ದು ಇದು ದಿಲ್ಲಿಯದ ಏನೊಂದು ಸಾವಯವ ಕ್ರಿಯಿಂದ ಐತಲ್ಲ ಸರ್ ಗಾಜಿಯಾಬಾದ್, ಅವರೊಂದು ಹೊಸ ಪ್ರಾಡಕ್ಟ್ ಮಾಡ್ಯಾರ. ಹೋದ ವರ್ಷದಿಂದ ಅದನ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಇದು ವೇಸ್ಟ್ ಡಿಕಂಪೋಸರ್ ಅಂತೇಳಿ, ಅದರದ್ದು ಪರಿಣಾಮ ಚೆನ್ನಾಗಿದೆ. ಅದನ್ನು ಸ್ಪ್ರೇನು ಮಾಡಿದ್ದೀನಿ, ಅಲ್ಲಿಂದ ಅದನ್ನ ಇದರ ನೀರಿನ ಕೂಡ ಬಿಡ್ತೀನಿ. ಮತ್ತೆ ಬೆಳೆಗೂ ಸ್ಪ್ರೇ ಮಾಡಿದ್ದೀನಿ, ಅದರಿಂದ ಸ್ವಲ್ಪ ಡಿಸೀಸ್ ಕಡಿಮೆ ಆಗಿದೆ. ಇವು ರೋಗ ಕೀಟಬಾಧೆ ರೋಗ ಬಾಧೆನೂ ಕಡಿಮೆ ಆಗಿದೆ ಸರ್. ಅಂದ್ರೆ ಎಲೆಗಳ ಮೇಲೆ ಸಿಂಪರಣೆ ಮಾಡೋದ? ಎಲೆಗಳ ಮೇಲೆ ಸಿಂಪರಣೆ ಮಾಡ್ತೀವಿ ಸರ್. ಅಂದ್ರೆ ಅದು ಸಸಿ ನರ್ಸರಿ ಇರುವಾಗ ಅಂದ್ರೆ ತಿಂಗಳದೊಳಗಿದ್ದಾಗ ಅದನ್ನೊಂದು 30%, 50-62 ತಿಂಗಳಿದ್ದಾಗ 60%, ಅದ್ರ ನಂತರ ಅದಾಗ 70% ಅಂದ್ರೆ ಪೂರ ನಮ್ದು ದ್ರಾವಣ ನಮಗೆ ಮಾಡಿಬಿಟ್ರೆ ಆಯ್ತು 100-100 ಸರ. ಅದ್ ಮತ್ತೊಂದ್ ಏನಂದ್ರೆ ಅದಕ್ಕೂ ಖರ್ಚಿಲ್ಲ ಸರ್. ಅವರು ಒಂದು ಬಾಟ್ಲಿ ಕೊಡ್ತಾರೆ ಸರ್, 20 ರೂಪಾಯಿ ಬಾಟ್ಲಿ, 200 ಲೀಟರ್ ನೀರಿಗೆ ಹಾಕಿದಾಗ ಬರೀ 2 ಕೆಜಿ ಬೆಲ್ಲ ಹಾಕೋದು ಸರ್. ಮತ್ತೆ ಅದನ್ನ 5-6 ದಿವಸ ಅದು ಟೆಂಪರೇಚರ್ ಇದ್ದಾಗ ಸ್ವಲ್ಪ ಲಗ ಬರ್ತದೆ, ಉಷ್ಣತೆ ಇದ್ದಾಗ. ಮತ್ತೆ ಹವಾಮಾನ ಸ್ವಲ್ಪ ತಂಪಿದ್ದಾಗ ಒಂದ್ ದಿವಸ ಲೇಟ್ ಆಗ್ತದೆ, 6-8 ದಿವಸ ತಗೋಬಹುದು. ಅದನ್ನ ಬೆಳಿಗ್ಗೆ ಸಾಯಂಕಾಲ ಜೀವಾಮೃತ ಮಾಡ್ತೇವಲ್ಲ ಅದೇ ತರ ಅದನ್ನ 3 ದಿವಸ ವರ್ಷಕ್ಕೆ 3 ಸಲ ಅಲಗಾಡಿಸ್ಕೊಂತಿರೋದು, ಹೋಲಿನ ತಿರುಕೊಂತ ಇರೋದು, ಅದನ್ನ ನಾವು ಬಳಸ್ಕೊಂಡು ಬಿಟ್ಟು ಅಂದ್ರೆ ಮುಗಿದೋದು ಸರ್. ಅದ್ ಮತ್ತೆ ನಾವು ಮಲ್ಟಿಪ್ಲೈ ಮಾಡಬಹುದು ಸರ್, ಅಂದ್ರೆ ಅದನ್ನೇ ಬೆಳೆಸಬಹುದು. ಅದನ್ನ ಮತ್ತೆ ನಾವು ಅದಕ್ಕೆ 20 ರೂಪಾಯಿ ಡಬ್ಬಿ ಹಾಕೋಂಗಿಲ್ಲ, ಅದರಲ್ಲಿ 20 ಲೀಟರ್ ದ್ರಾವಣ ಪ್ಲಸ್ 2 ಕೆಜಿ ಬೆಲ್ಲ ಮತ್ತೆ 180 ಲೀಟರ್ ನೀರು ಹಾಕಿದಾಗ ಮತ್ತೆ ರೀ ಏನಾದ್ರು ನಮ್ಗೆ ತಯಾರಾಗ್ಬಿಡ್ತದೆ. ಹೌದು ಸರ್. ಅದ್ರ ಮುಂದೆ ದುಡ್ಡು ಹಾಕೋದು ಜರೂರ ಇಲ್ಲ. ಪ್ರಾರಂಭದೊಳಗೆ ಒಂದ್ ಸ್ವಲ್ಪ ದುಡ್ಡು ಕೊಟ್ಟೆ ತಗೊಂಡ್ಬರ್ತೀರ? ಬ್ಯಾರಲ್ ತಗೊಂಡ್ಬಂದ್ರೆ ಸರ್, 20 ರೂಪಾಯಿ ಕೊಟ್ಟು ಒಂದು ಬಾಟಲ್ ತಗೊಂಡ್ಬಂದ್ರೆ ಸರ್ ಅಷ್ಟೇ? ಹೌದು ಸರ್. ಅದ್ರ ಪರಿಣಾಮ ಚೆನ್ನಾಗಿದೆ? ಪರಿಣಾಮ ಚೆನ್ನಾಗಿದೆ ಸರ್. ಇಲ್ಲಿ ನಮ್ಮ ಮತ್ತೊಬ್ರು ನಮ್ಮ ಪುಂಡಿಕ್ ಶಿಂದೆ ಅಂತೇಳಿ ಅವ್ರಿಗೆ ಕೊಟ್ಟಿದ್ದೆ, ಅವ್ರ ಕಬ್ಬಿಗೆ ಸಹ ಸ್ಪ್ರೇ ಮಾಡ್ಯಾರ. ಅದ್ರ ಕಬ್ಬೆಲ್ಲ ಇವರು ನೋಡ್ಯಾರ ನೋಡ್ರಿ, ಕಬ್ಬ ಅಗದಿ ಚೆನ್ನಾಗಿದೆ ಸರ್. ಜೀವಾಮೃತ? ಜೀವಾಮೃತ ಸರ್, ಜೀವಾಮೃತ ಅಂದ್ರೆ ನಂದು 2 ಕೆಜಿ ಬೆಲ್ಲ, ಅಲ್ಲಿಂದ 10 ಕೆಜಿ ಆಕಳ ಗಂಜಲ, 10 ಕೆಜಿ ಸಗಣಿ, ಮತ್ತು ಒಂದ್ ಹಿಡಿ ಮುಷ್ಟಿ ಮಣ್ಣು, ಇಷ್ಟು ಹಾಕಿ ಅದನ್ನ 3 ದಿವಸ ಅಂದ್ರೆ 72 ತಾಸಿನಲ್ಲಿ ಅದು ಜೀವಾಮೃತ ರೆಡಿ ಆಗ್ಬಿಡ್ತದೆ ಸರ್. ಅದನ್ನು ಉಪಯೋಗ ಮಾಡ್ತೀವಿ ನಾವು. ಮತ್ತೆ ಎರೆ ಗೊಬ್ಬರ, ತಿಪ್ಪೆ ಗೊಬ್ಬರ? ಎರೆ ಗೊಬ್ಬರ ಸರ್, ನಮ್ದು ದೇಶಿ ಆಕಳಾದವ ಸರ್, ನಾವು ಕಿಲಾರಿ ಜೊತೆ ಆಕಳಾದವ, ಅದರದ್ದು ಎರೆ ಗೊಬ್ಬರ ಮಾಡಿಬಿಡ್ತೇವೆ ಸರ್. ತಿಪ್ಪೆ ಗೊಬ್ಬರ ಅಂತೀವಿ, ಅದೇ ನಮ್ದು ವರ್ಮ್ಸ್ ಬಿಟ್ಟು ಬಿಟ್ಟೇವಿ, ಅದೇ ಎರೆ ಗೊಬ್ಬರ ಆಗ್ಬಿಡ್ತದೆ. ಸುಮಾರು ಒಂದ್ 2 ಲೋಡ್ ಎರೆ ಗೊಬ್ಬರ ಆಗ್ತದೆ ನಮ್ದು ಇಯರ್ಲಿ. ಮತ್ತೆ ಮಲ್ಚಿಂಗ್ ಮಾಡ್ತೀವಿ? ಮಲ್ಚಿಂಗ್ ಮಾಡ್ತೇವೆ ಸರ್. ಇವೆಲ್ಲ ಹಾಕಿ ಅದನ್ನೇ ಅಲ್ಲೇ ಈ ಹುಲ್ಲು ಯಾವ್ದೋ ಇದ್ರು ಅದನ್ನ ಗೂಡ್ ಹಾಕಿ ಅಲ್ಲಿ ಮಲ್ಚಿಂಗ್ ಮಾಡ್ತೀವಿ. ಅಕಸ್ಮಾತ್ ಅಂತದ್ದು ಏನೋ ಪ್ರಸಂಗ ಬಂದ್ರೆ ಅದನ್ನ ಮತ್ತೆ ತಂದು ನಮ್ದು ತಿಪ್ಪೆ ಗುಂಡಿಗೆ ಹಾಕ್ತೀವಿ. ಈ ತಿಂಗಳ ಬೆಳೆ ಇರ್ತಾವಲ್ಲ, 3 ತಿಂಗಳ 4 ತಿಂಗಳ ಬೆಳೆಗಳು, ಅವುಗಳಿಗೂ ಕೂಡ ಇಷ್ಟೇ ಸಾವಯವ ಪದ್ಧತಿಯನ್ನ ಅಳವಡಿಸಿರ್ಸಾಕ? ಹೌದು ಸರ್. ನಾನು ಚೆನ್ನಾಗಿ ಬಂದಿದೆ ಸರ್ ರಿಪೋರ್ಟ್. ನಮ್ದು ಹೋದ್ಸಲ ನಾನು ಸುಮಾರು 1.5 ಕೆಜಿ ಇದು ಹಾಕಿದ್ದೆ ಸರ್, ನೆಲಗಡಲೆ 60-70 ಕೆಜಿ ನೆಲಗಡಲೆ ಆಯ್ತು ಸರ್. ಅಲ್ಲಿಂದ ಗೋಧಿ ಹಾಕಿದ್ರೆ ಅದು ಒಂದು 3 ಗುಂಟೆ ಸರ್, 3 ಗುಂಟೆದಲ್ಲಿ. ಅಲ್ಲಿಂದ ನಮ್ ಚೆನ್ನಂಗಿ ಹಾಕಿದ್ದೆ, ಕಡ್ಲಿ ಹಾಕಿದ್ದೆ, ಕಡ್ಲಿ 1 ಕೆಜಿ ಕಡ್ಲಿ ಹಾಕಿದ್ದೆ ಸರ್. ಅದು ನಂಗ ಧಾರವಾಡದಿಂದ ಬೀಜ ತಗೊಂಡ್ ಬಂದೆ, 2 ತರದ ಬೀಜ ಸಿಕ್ತು. ಅವ್ರ ಒಂದಿಗೆ ಒಂದ್ ಪಕೆಟ್ ಕೊಟ್ರು, ಒಂದ್ ಸ್ಯಾಂಪಲ್ ಆಗಿ ಇದನ್ನ ಕಡೆಗೆ ಹಾಕಪ್ಪ ಅಂತೇಳಿ. ಅವ್ರು ಕೊಟ್ಟಿದ್ದಕ್ಕ ಸ್ವಲ್ಪ ಇದು ನಂಜು ರೋಗ ಬಂತು ಸರ್ ಲೋಕಲ್ ಧಾರವಾಡದ ಬೀಜಕ್ಕೆ. ಅದು ಗುಜರಾತದ ಒಂದ್ ಕಂಪ್ನಿ ಬೀಜ ಆಯ್ತು ಸರ್. ಅದನ್ನ ಯಾವಾಗ ಹಾಕಿದೆ ಅಂದ್ರೆ ನಮ್ದು ಹೋಳಿ ಹುಣ್ಣಿ ಆಯ್ತು ನೋಡ್ರಿ ಸರ್, ಹೋಳಿ ಹುಣ್ಣಿ ಆಯ್ತು ನೆಕ್ಸ್ಟ್ ಮಂತ್ ಹಾಕಿದ್ದೆ, ನೆಕ್ಸ್ಟ್ ಡೇನ ಹಾಕಿದ್ದೆ. ಆದ್ರೆ ಇಷ್ಟು ಚೆನ್ನಾಗಿ ಬಂದ್ ಸರ್, 1 ಕೆಜಿ ಹೆಸರಿಗೆ, ಅದ್ ಹೆಸರು ಸರ್, 50 ಕೆಜಿ ಹೆಸರಾಯ್ತು ಸರ್. ಇನ್ನೂ ಸಿಕ್ಕಾಪಟ್ಟೆ ಕಾಯಿ ಇತ್ತು, ಆದ್ರೆ ಮಳೆಗಾಲ ಬಂದ ಕೂಡ ನಾ ಮಲ್ಚಿಂಗ್ ಮಾಡಿಬಿಟ್ಟೆ, ಅದನ್ನು ಕಾಯಿ ಬಿಡಿಸಿ ನಾನು ಇದು ಮಾಡಿದೆ, 50 ಕೆಜಿ ಸಿಕ್ಕಿತ್ತು ಸರ್. ಹಾಗಾಗಿ ಈ ರೀತಿ ಪ್ರಯೋಗಗಳನ್ನ ಮಾಡೋದ್ರಿಂದ ಗುಂಟೆದಲ್ಲಿ ಕೂಡ ನಾವು ಎಷ್ಟು ಕ್ವಿಂಟಲ್ ಗಡ್ಡೆ ತೆಗಿಬಹುದು ಸರ್, ತೆಗಿಬಹುದು ಸರ್. ಮತ್ತೇನೈತೆ ಸರ್, ಈ ಸಲ ನಮ್ಗೆ ಮಳಿ ಹೆಚ್ಚಾಗಿದ್ರಿಂದ ನಮ್ಗೆ ಈ ಸಲ ಮತ್ತೆ 2ನೇ ನಾವು ಮಳೆ ಸರ್, ಈ ಟೆಫ್ ಹಾಕಿದ್ದೀನಿ, ಟೆಫ್ ಬಿತ್ತದೆ, ಟೆಫ್ ಬೆಳೆ ಚೆನ್ನಾಗಿ ಬಂತು, ಕೊಯ್ಲಿಕ್ಕಾಗಲಿಲ್ಲ, ಸಿಕ್ಕಾಪಟ್ಟಿ ಮಳೆ ಆಯ್ತು. ಅಲ್ಲಿಂದ ನಮ್ದು ಫಾಕ್ಸ್ ಟೈಲ್ ಅಂದ್ರೆ ನವಣೆ ನಮ್ ಇಲಾಖೆಯಿಂದ ಬೀಜ ಕೊಟ್ಟಿದ್ರು, ಅದು ಚೆನ್ನಾಗಿ ಬಂತು, ಕರೆ ಅದನ್ನ ನಮ್ಗೆ ಕೊಯ್ಲು ಮಾಡ್ಲಿಕ್ಕೆ ಆಗ್ಲಿಲ್ಲ. ಟೆಫ್ ಅದಕ್ಕೆ ಆಹಾರ ಸರ್, ಅದು ಇಥೋಪಿಯಾ ಮೂಲದ್ದು ಸರ್, ಅದು ಟೆಫ್ ಇಥೋಪಿಯಾ ಮೂಲದ್ದು, ಅದು ನಮ್ದು ಆಹಾರಕ್ಕೆ ಬಳಸ್ತಾರೆ, ಸೂಪರ್ ಫುಡ್ ಅದು. ಅದರಲ್ಲಿ ನಮ್ದು ಈ ತರಕಾರಿಯಿಂದ ತಿಂದಾಗ ಏನು ಖನಿಜಾಂಶ ಸಿಗ್ತಾವಲ್ಲ, ಆ ಎಲ್ಲ ಖನಿಜಾಂಶ ಅದಾವ ಸರ್, ಮ್ಯಾಗ್ನೇಷಿಯಂ, ಕ್ಯಾಲ್ಸಿಯಂ ಮತ್ತು ನಮ್ದು ಇದು ಫೈಬರ್ ಎಲ್ಲ ಕಂಟೆಂಟ್ ಅದೇ ಅದರಲ್ಲಿ. ನೀವು ಅದನ್ನು ಉಪಯೋಗಿಸಿರಿ? ಇಲ್ಲ ಸರ್, ಇದೇ ಸಲ ತೆಗೆದಿದ್ದೆ, ಈಗ ಹಾಕಿದೇನೆ, ಸುಮ್ಮನೆ ಒಂದ್ 1.5 ಕೆಜಿ ಸಿಗ್ಬೋದು ನಮ್ಗೆ. ಹೋದ ಸಲ ಕೊಟ್ಬಿಟ್ಟೆ ಅದನ್ನ ಸ್ಯಾಂಪಲ್ ಆಗಿ, ಈಗ ಮತ್ತೆ ಮಾರ್ಕೆಟ್ ಆಯ್ತು ಸರ್, ಅದ್ರ ನಮ್ಗೆ ಇದು ಬಿತ್ತನೆ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ, ಮಳೆ ಸಮಸ್ಯೆ ಜಾಸ್ತಿ ಆಗೈತೆ ಸರ್. ಹೌದು ಸರ್. ಒಂದ್ಸರಿ ನಾವು ಅದನ್ನ ಹೋಳಿಗೆ ಮಾಡಿ ತಿನ್ಬೇಕು, ಕಡುಬು ಮಾಡಿ ತಿನ್ಬೇಕು, ಚಪಾತಿ ಮಾಡಿ ತಿನ್ಬೇಕು, ಅಥವಾ ಚಪಾತಿ ಪಲ್ಯ ಮಾಡಿ ತಿನ್ಬೇಕು, ಏನ್ ಮಾಡೋದದು ಸರ್? ಅದು ದೋಸೆ ಮಾಡಬಹುದು ಸರ್. ಅಲ್ಲಿಂದ ನಾವು ಏನು ಇದರದ ಉಪ್ಪಿಟ್ಟು ಮಾಡ್ತೀವಲ್ಲ, ನಾವು ಏನೂ ಮಾಡಬಹುದು ಸರ್. ನಮ್ಮ ಮಿಲೆಟ್ನಿಂದ ಏನು ಮಾಡ್ಕೊಂಡ್ರೆ ಸೇಮ್ ಅದೆಲ್ಲ ಮಾಡಬಹುದು. ಇಂಜಿರಾ ಅಂತ ರೆಸಿಪಿ ಸರ್, ಇಥೋಪಿಯಾದಲ್ಲಿ ಇಂಜಿರಾ ಅಂತ ಒಂದು ಸ್ಪೆಸಿಫಿಕ್ ರೆಸಿಪಿ ಇದೆ ಸರ್. ಅದನ್ನು ಒಂಥರ 3 ದಿವಸ ನೆನೆ ಹಾಕಿ ಹದ ಬರಿಸಿ ದೋಸಾ ಟೈಪ್ ಮಾಡ್ತಾರ. ಅಂದ್ರೆ ನಮ್ಮಲ್ಲಿ ಇವು ಫುಡ್ಗಳು ಅದಾವಲ್ರಿ, ನಮ್ಮ ಸಾವಯವ ಮಳಿಗೆಗಳು ಸಿಟಿಯಲ್ಲಿ, ಬಿಗ್ ಸಿಟಿಯಲ್ಲಿ ಅಲ್ಲಿ ಸಿಗ್ತಾವ ಸರ್. ನಮ್ಮ ಬ್ರದರ್ ಒಬ್ರು ಅಮೆರಿಕಾಗ ಅದಾರ, ಅವ್ರು ತೋರಿಸ್ದೆ ನಾನು ಮಾಡಿದ್ದೆ ನಮ್ ಕಾಕನ ಮಗ, ಅವರು ಅಂದ್ರೆ ಏನಾಯ್ನ ಇಂಜಿರಾ ತಿಂದೇನಿ ಅಂತೇಳಿ ಒಂದ್ ಹೋಟೆಲ್ದೊಳಗೆ. ಆತರ ಈಗ ಆ ಬೆಳೆಯನ್ನ ಬೆಳಿಬೇಕಾಗಿತ್ತು ಅಂದ್ರೆ ಅದು ಹೊರಗಿಂದ ಬಂದಂತ ಬೆಳೆ, ಅದು ಇಲ್ಲಿ ಸಾವಯವ ಪದ್ಧತಿಗೆ, ಇಲ್ಲಿ ಮಣ್ಣಿಗೆ, ಇಲ್ಲಿ ಹವಾಗುಣಕ್ಕೆ ಹೊಂದ್ಕೊಳ್ತಲ್ಲ ಸರ್. ಅದು ಬರಗಾಲದ ಬೆಳೆ ಸರ್, ಕಡಿಮೆ ನೀರೊಳಗೆ ಬರ್ತದೆ, ಕಡಿಮೆ ಖರ್ಚಿನೊಳಗೆ ಬರ್ತದೆ, ಇದು ಟೆಫ್ ಬಿಸಿಲಿಗೂ ಬರ್ತದೆ ಸರ್. ನಮ್ಮ 40 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣತೆ ಇದ್ರು ಬರ್ತದೆ. ಚಿಯಾ ಮಾತ್ರ ಅದಕ್ಕೆ ತಂಪು ಹವಾಮಾನ ಬೇಕು ಸರ್, 36 ಡಿಗ್ರಿ ದಾಟಬಾರದು ಅದಕ್ಕೆ. ಅದು ಅಕ್ಟೋಬರ್ ನಿಂದ ಫೆಬ್ರವರಿ ಒಳಗೆ ಬೆಳೆ ಬರ್ಬೇಕು ಸರ್. ಆದ್ರೆ 90 ದಿವಸದ ಬೆಳೆ ಸರ್ ಇವು, ಕೇವಲ 90 ದಿವಸದ ಬೆಳೆ. ಈಗ

ಈ ನಮ್ದು ಬಾಸುಮತಿ ಅಲ್ಲಿಂದ ಇದರದು ಮೈಸೂರು ಕೃಷಿ ತಂದಿದ್ ಸರ ಗಮ್ಗಡ್ಲೆ ಅಂತ ಹೇಳಿದ್ರು ವಾಸನೆ ಭತ್ತ. ಮತ್ತೆ ನಮ್ದು ದೇಶಿ ಭತ್ತದೊಳಗ ನಮ್ದು ಜವಾರಿಯೊಳಗ ಸರ ನವಲಿ ಭತ್ತ ಅಂತ ಐತಿ. ಆ ಭತ್ತಗಳನ್ನು ನಾವು ಸ್ವತಃ ಅಕ್ಕಿ ಮಾಡಿ ಧಾರವಾಡದಲ್ಲಿ ಆರ್ಗ್ಯಾನಿಕ್ ಗ್ರೋವರ್ಸ್ ಐತಲ್ಲ ಸರ ಅಲ್ಲಿ ಹೋಗಿ ನಾ 2 ವರ್ಷ ಮಾರಾಟ ಮಾಡಿದೆ ಸರ್ ಕೆಜಿ ಗಟ್ಲೆ. ಆರ್ಗ್ಯಾನಿಕ್ ಗ್ರೋವರ್ಸ್ ಅಂತ ಐತಿ, ಗಾಂಧಿ ಪ್ರಶ್ನೆ ಪ್ರತಿಷ್ಠಾಪನೆ ಐತೆ ನೋಡ್ರಿ ಅಲ್ಲಿ. ನಮ್ದು ಪ್ರತಿ ಗುರುವಾರ ಮಾರ್ಕೆಟ್ ಆಗ್ತದೆ, ರವಿವಾರ ಗುರುವಾರ. ಆ ಮಾರ್ಕೆಟ್ ನಲ್ಲಿ ಅಕ್ಕಿ ಮಾರ್ತಿದ್ದೆ ನಾನು, ಅಕ್ಕಿ ಮಾರ್ತಿದ್ದೆ. ತರಕಾರಿ ನಮ್ದು ಮೇನ್ ಆಗಿ ಬೆಳೆದಿದ್ದು ಅಲ್ಲಿ ಸರ್, ಮೆಂತೆ ಪಲ್ಲೆ ಮೂಲಂಗಿ ಸ್ವಲ್ಪ ಸ್ವಲ್ಪ ಹೋಯ್ತಿದ್ದೆ ಸರ್. ನಾನು ಒಂದ್ 2,000-3,000 ರೊಕ್ಕ ಮಾಡ್ಕೊಂಡ್ ಬರ್ತಿದ್ದೆ ಅಷ್ಟ. ಆ ತರ ಒಂದ್ 10 ಕೆಜಿ, 15 ಕೆಜಿ, 20 ಕೆಜಿ ಮಟ್ಟ ಅಕ್ಕಿ ಹೋಗ್ತಿತ್ತು. ಸ್ವಂತ ಮಾರಾಟದ ಅನುಭವ ಇದೆ. ಅದೇ ಅದೇ ಸರ್ ಅನುಭವ ಇದೆ. ಹಾಲಿನ ಡೇರಿ ಇಟ್ಟಿದ್ವಿ ಸರ್, ರೇಷ್ಮೆ ಮಾಡಿದ್ವಿ. ರೇಷ್ಮೆ ಒಂದ್ ಪ್ರಾಬ್ಲಮ್ ದಿಂದ ಮಾಡಿದ್ವಿ. ಅವಾಗ ಹೊಸ 1984 ಒಂದು ಕ್ಷೀರ ಕ್ರಾಂತಿ ಬಂತಲ್ಲ ಸರ್, ಈ ನಮ್ದು KMF ಧಾರವಾಡ ಹಾಲು ಒಕ್ಕೂಟ. ಆದಾಗ ಈಗ ಸರ್ವೇಗ್ ಬಂದ್ರು ಸರ್ ಅವರು. ಅವಾಗ ನಾನು ಒಂದು ನಮ್ಮ ಮನೆಯೊಳಗೆ ಒಂದು ಕ್ರಾಸ್ ನಮ್ಮ ಮಕ್ಕಳಿಗೆ ಇದು ಮಾಡಿ ಜರ್ಸಿ ಮಾಡಿದ್ದೆ. ಒಂದು ಮತ್ತೊಂದು ಹಿಪ್ಪರ್ ತಂದಿದ್ದೆ ಅಂದ್ರೆ ಮಣಕ ತಂದಿದ್ದೆ. ಅವಾಗ ಒಂದು ಆಸಕ್ತಿ ಸರ್ ಕ್ಷೀರಧಾರೆ ಏನು ಬಂತಲ್ಲ ಸರ್, ಅಯ್ಯ ನಾವು ಮಾಡಬೇಕು ನಾವು ಮಾಡಬೇಕು ಅಂತೇಳಿ ಆ ಪ್ರಕಾರ ಮಾಡಿದಾಗ ಅವ್ರು ಸರ್ವೇಗ್ ಬಂದ್ರೆ. ಸರ್ವೇಗ್ ಬಂದಾಗ ನನ್ನ ಕ್ಲಾಸ್ಮೇಟ್ ಒಬ್ರು ಇದ್ರು ಹಂಪಳ್ಳಿ ಅಂತೇಳಿ, ವಿಜಯ ಹಂಪಳ್ಳಿ ಅಂತೇಳಿ. ಅವ್ರು ಕೂಡ ಎಲ್ಲ ಊರಲ್ಲಿ ತಿರುಗಿದೆ. ಆಮೇಲೆ ಹಿಂಗೆ ನಾವು ಡಿಸ್ಕಸ್ ಮಾಡ್ತಾ ಕುಂತ್ವಿ, ನೀವೇನು ಮಾಡ್ತಿದ್ರಿ ನೀವೇನು ಮಾಡ್ತಿದ್ರಿ ಅಂತೇಳಿ ಅಂದಾಗ ಆ ಥರ ಅಂದಾಗ ನಾನು JSS ಕಾಲೇಜಲ್ಲಿ ಕಲ್ತೀನಿ ಅಂತೇಳಿ. ಅಂದ್ರೆ PUC ಬಿಟ್ಬಿಟ್ಟೆ ಸರ್. ಉಳುವಣೆ ಹೊಲಗಡೆ ಬಂದಾಗ ನಮ್ಮ ಮನೆಯೊಳಗಿಂದ ಹೊಲ 15 ಎಕರೆ ಲ್ಯಾಂಡ್ ಹೋಯ್ತು, 15 ಎಕರೆ ಲ್ಯಾಂಡ್ ಉಳಿತು ನಮ್ದು. ಅವಾಗ ಅವನು ನಾ ಇದ್ರೊಳಗೆ ಸೇರಿದ್ದೀನಿಪ್ಪ ಅಂತಂದ್ರೆ ಅವಾಗ ಗುರ್ತಾಯ್ತು, ಹಂಪಳ್ಳಿ ಫ್ರೆಂಡ್, ಹಂಪಳ್ಳಿ ಫ್ರೆಂಡ್ ಅಂತೇಳಿ ನಮ್ದು ಹಾಲು ಒಕ್ಕೂಟ ನನಗೆ ಸೇರಿಸಿಬಿಟ್ರು ಅವರು. ನಾನು ಅದಕ್ಕೆ ಫಸ್ಟ್ ಏನು ಇದಾಯ್ತು ನೋಡಿ, ಸಂಸ್ಥಾಪಕ ಪ್ರಮೋಟರ್ ಇದ್ದೆ ಸರ್ ನಾನು. ಈ ನಮ್ದು ಧಾರವಾಡ ಹಾಲು ಒಕ್ಕೂಟಕ್ಕೆ ಪ್ರಮೋಟರ್ ಆಗಿದ್ದೆ ನಾನು. ಅದರ ನಂತರ ಕಮಿಟಿ ಬಂತು, ಹೊಸ ಕಮಿಟಿ ರಚನೆ ಆಯ್ತು. ಆದ್ರೆ ಡೈರಿಯಾಗಿ 6 ವರ್ಷ ನಾನು ಅಧ್ಯಕ್ಷ ಆಗಿದ್ದೆ. 1984-92 ಮಟ್ಟ ಅಧ್ಯಕ್ಷ ಆಗಿದ್ದೆ. ಡೈರಿ ಪೂರ್ತಿ ಅನುಭವ ಇತ್ತು ಸರ್ ನಮ್ಗೆ. ಹೌದು ಸರ್. ಈಗ ಹಾಲು ಉತ್ಪಾದಕರ ಸಂಘ ಸ್ಥಾಪನೆ ಆದ್ಮೇಲೆ ಹಾಲು ಉತ್ಪಾದಕರ ಸಂಖ್ಯೆ ಜಾಸ್ತಿ ಆಯ್ತಾ ಸರ್? ಸಂಖ್ಯೆ ಜಾಸ್ತಿ ಆಯ್ತು ಸರ್. 400 ಲೀಟರ್ ಡೈರಿ, 400 ಲೀಟರ್ ಹಾಲು ಹೋಗ್ತೀವಿ ಸರ್ ಒನ್ ಟೈಮ್. ಅದರಿಂದ ಈಗಲ್ಲ, ಈಗ ಸರ್ ಉರುಳಗದೆ. ಆದ್ರೆ 2-3 ಡೈರಿ ಆಗಿದಾವ. ಆದ್ರೆ ನಮ್ಮ ಸಂಘದಲ್ಲಿ ಅಂದ್ರೆ ಅವಾಗ ನಡಕ ಇದು ನಮ್ದು ಸೆಕ್ರೆಟರಿಯಿಂದ ಒಂದು ಇದಾಯ್ತು. ಮತ್ತೆ ಒಕ್ಕೂಟದವರು ನಮ್ಗೆ ರೇಟ್ ಕೊಡ್ಲಿಲ್ಲ ಸರ್ ಆ ಟೈಮ್ದಲ್ಲಿ. ಆದ್ರೆ ನಾವು ದೇಶಿ ಆಕಳ ಇರೋದ್ರಿಂದ ನಮ್ಮ ಮನೆಯೊಳಗೆ ಕೂಡ ಯೂಸ್ ಮಾಡ್ತೇವೆ, ಡೈರಿಗೇನು ಕೊಡೋದಿಲ್ಲ ಹಾಲು. ಮತ್ತೆ ಇವು ಜರ್ಸಿ ತಗೊಂಡ್ಬಿಟ್ಟಿವಿ ಸರ್. ಜರ್ಸಿ ಬಗ್ಗೆ ನಮ್ಗೆ ಅದ ಅಭಿಮಾನ ಹೋಗ್ಬಿಡ್ತದೆ, ಅದ್ರ ಆಸಕ್ತಿ ಹೋಗ್ಬಿಡ್ತು. ಅಂದ್ರೆ ಸ್ವಲ್ಪ ಅದು ರೋಗ ಜಾಸ್ತಿ, ಹಾಲಿಗೆ ರೇಟ್ ಸಿಗೋದಿಲ್ಲ, ಫ್ಯಾಟ್ ಕಡಿಮೆ, ಸರಿಯಾಗಿ ಈ ಕ್ಲೈಮೇಟ್ಗೆ ಇದು ಬರೋದಿಲ್ಲ. ಆದ್ರೆ ನಮ್ಮ ದೇಶಗಳಿಗೇನು ಪ್ರಶ್ನೆ ಇಲ್ಲ. ಮತ್ತೆ ಅದು ನಾವು ಸಾವಯವಾಗಿ ಯಾವಾಗ ಹೋದ್ರು ನೋಡ್ರಿ, 2006 ಅವಾಗ ಈ ಇದು ಜರ್ಸಿ ಹಾಕಲ ಬಿಟ್ಬಿಟ್ವಿ. ಎಮ್ಮೆ ಸರಿನಾ ಅಂತ? ಎಮ್ಮೆ ಸರಿ ಸರ, ಎಮ್ಮೆದು ಏನು ಪ್ರಶ್ನೆ ಇಲ್ಲ. ಎಮ್ಮೆ ಅಂದ್ರೆ ಫ್ಯಾಟ್ ಬರ್ತದೆ, ಎಮ್ಮೆ ಹೈನುಗಾರಿಕೆಯೊಳಗೆ ರೇಟು ಸಿಗ್ತದೆ, ರೋಗ ರುಜಿನ ಎಮ್ಮೆಗೂ ಕಡಿಮೆ ಸರ್. ಅದಕ್ಕೆ ಎಮ್ಮೆ ಸಾಕೋದ್ರಿಂದ ನಮಗೆ ಹೆಚ್ಚು ಲಾಭದಾಯಕ. ಅದ್ರ ಬಗ್ಗೆ ರೈತರು ಒಲವು ತೋರಿಸೋದು ಒಳ್ಳೇದ ಅಂತ ಅಲ್ಲ ಸರ್. ಈಗ ಜನರಲ್ಲಿ ಇದ್ರ ಬಗ್ಗೆ ಈ ಜರ್ಸಿ ಮತ್ತು ಏನು HF ಅದಾವ್ರಿ, ಇದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಗಿದೆ. ಈಗ ಮ್ಯಾಕ್ಸಿಮಮ್ ಜನ ಎಲ್ಲ ದೇಶಿ ಅಂದ್ರೆ ಗೀರು ಸಾಯಿವಾಲು ಬಂದವಲ್ರಿ, ಇವು ಮತ್ತೆ ಎಮ್ಮೆ ಸಾಕ್ಲಿಕ್ಕತ್ತಾರ. ಈಗ ಮ್ಯಾಕ್ಸಿಮಮ್ ರೈತರಲ್ಲಿ ಒಂದು ಪರಿವರ್ತನೆ ಬಂದಿದೆ. ಇಷ್ಟು ದಿವಸ ಮಾಡಿದ್ರೆ ಅವರು, ಆದ್ರೆ ಅದಕ್ಕೆ ಏನ್ ಮಾಡಿದ್ರು ಫ್ಯಾಟ್ ಬರೋದಿಲ್ಲ, ಎಲೆಕ್ಟ್ರೋಮೀಟರ್ ರೀಡಿಂಗ್ ಬರೋದಿಲ್ಲ, SNF ಬರೋದಿಲ್ಲ, ರೇಟ್ ಸಿಗೋದಿಲ್ಲ ಅಂತೇಳಿ ಒಂದೇನು ಅವ್ರ ಅಭಿಪ್ರಾಯ ತಮ್ಮಷ್ಟಕ್ಕೆ ತಾವು ತಿಳ್ಕೊಂಡು ಈಗ ಮ್ಯಾಕ್ಸಿಮಮ್ ಗೀರು ಸಾಯಿ ಅಲ್ಲು ಬಡ್ಲಿಕ್ಕತ್ತಾರ. ಮತ್ತೆ ಅದ್ರ ನಿರ್ವಹಣಾ ಖರ್ಚು ಜಾಸ್ತಿ ಜಾಸ್ತಿ ಸರ್ ಅದ್ರದ್ದು. ಒಟ್ಟಾರೆ ಈ ಸುರೇಶ್ ಅವರೇ, ನೀವು ಒಬ್ಬ ಹಿರಿಯ ರೈತರಾಗಿದ್ದೀರಿ, ಇಲ್ಲಿ ಕೃಷಿ ನೋಡ್ಕೊಂತ ಬೆಳೆದಿದ್ದೀರಿ, ನೀವು ಅನೇಕ ಪರಿವರ್ತನೆಗಳನ್ನ ನಿಮ್ಮ ತೋಟದಲ್ಲಿ ಹೊಲದಲ್ಲಿ ತಗೊಂಬಂದಿದ್ದೀರಿ, ಬೆಳೆ ಪರಿವರ್ತನೆ ಮಾಡಿದಿರಿ, ತಳಿ ಪರಿವರ್ತನೆ ಕೂಡ ಮಾಡ್ಕೊಂತ ಬಂದಿದ್ದೀರಿ. ಒಟ್ಟಾರೆ ರೈತರನ್ನ ನೋಡ್ಕೊಂಡಾಗ ಹೇಗೆ ಅನಿಸುತ್ತೆ ಈ ಗ್ರಾಮದಲ್ಲಿ? ಈ ಗ್ರಾಮದಲ್ಲಿ ಸರ್ ಈಗ ಏನಾಗಿದೆ ಅಂದ್ರೆ, ಈ ಹೊಸ ಪೀಳಿಗೆ ಏನದಿಲ್ಲ ಸರ್, ಸ್ವಲ್ಪ ಈ ಕೃಷಿ ಚಟುವಟಿಕೆಯಲ್ಲಿ ಆಸಕ್ತಿ ಕಡಿಮೆ ಆಗಿದೆ. ಅದು ಏನಾಗಿದೆ ಗೊತ್ತಿಲ್ಲ ಅವ್ರದ್ದು. ಆದ್ರೆ ಮೊದಲೇನ ನಾವಿತ್ತಲ್ಲ ಆ ತರ ಆಸಕ್ತಿ ಇಲ್ಲ. ಆದ್ರೆ ಈಗ ಸ್ವಲ್ಪ ಇತ್ತಿತ್ತಲಾಗಿ ನಮ್ಮೂರಲ್ಲಿ ಮಾವಿನ ಇದಿರೋದ್ರಿಂದ ನಮ್ಮೂರಲ್ಲಿ ಸ್ವಲ್ಪ ರೈತರಲ್ಲಿ ಆಸಕ್ತಿ ಇದೆ. ಈ ಮಾವಿನ ಕೃಷಿ ಮಾಡ್ತಾರ, ಡೈರಿ ಬಗ್ಗೆ ಅದೇ. ನಮ್ಮ ಹಳ್ಯಾ ತಾಲೂಕಿನಲ್ಲಿ ನಮ್ಮ ತೆರಗಾಂ ಒಂದು ಊರು, ಮತ್ತೆ ನಮ್ಮಲ್ಲಿ ಹಾಲೇನು ಅದೇ ಅಲ್ಲ. ಆ ತರ ಯಾವುದೋ ಹಳ್ಳಿಯೊಳಗೆ ಅಷ್ಟು ಹಾಲಿಲ್ಲ, ಹೈನುಗಾರಿಕೆ ಬಗ್ಗೆ ಇಲ್ಲ. ನಮ್ಮಲ್ಲಿ ಆದ್ರೆ ಸ್ವಲ್ಪ ಅದಾರ. ಆದ್ರೆ ಲೋಕಲಿ ನಾವು ಟೋಟಲಿ ನಮ್ಮ ತಾಲೂಕಿನ ಹೊರಗಿನ ಜನರಲ್ಲಿ ಹೇಳ್ತೀನಿ, ಯುವಕರು ಒಂದ್ ಸ್ವಲ್ಪ ಆಸಕ್ತಿ ಕಳ್ಕೊಂಡಾರ ಕೃಷಿ ಬಗ್ಗೆ. ಆ ರೀತಿ ಕಳ್ಕೊಂಡಿದ್ದು ತಪ್ಪು ಅನ್ಸುತ್ತೋ ಹೇಗೆ? ಯಾಕಂದ್ರೆ ಇಲ್ಲಿ ಬಿಡ್ತಾರೆ, 500 ರೂಪಾಯಿ ಕೆಲಸ ಹುಡುಕೊಂಡು ಬೇರೆ ಊರಿಗೆ ಹೋಗ್ತಾರ, ಎಲ್ಲೋ ಮಲ್ಕೊಂತಾರ, ಏನೋ ತಿಂತಾರ, ಆರೋಗ್ಯ ಕೆಡಿಸ್ಕೊಂತಾರ. ಅದೇ ತಪ್ಪು ಅನಿಸ್ತಿತ್ತು ಸರ್ ಇದರಲ್ಲಿ. ಇದ್ರೆ ನಮ್ಗೆ ಯಾವ್ದು ನೋಡಿ ಸರ್, ನನ್ಗೆ 65 ವರ್ಷ. ಇವತ್ತು ನಾ ಪೂರ ಸ್ವತ ಹೊಲಕ್ಕೆ ಕೆಲಸ ಮಾಡ್ತೀನಿ, ಎಲ್ಲ ಮಾಡ್ತೀನಿ, ನನಗೇನು ಇಲ್ಲ. ಯಾಕಂದ್ರೆ ಹೊಲದ ಕೆಲಸ ಮಾಡ್ಕೊಂತಿರ್ತೀನಿ, ಯಾವ್ದು ಒಂದು BP ಇಲ್ಲ, ಶುಗರ್ ಇಲ್ಲ, ಯಾವ್ದೊಂದು ಗುಳಿಗೆ ಇಲ್ಲ.

Go, go, go.